ಹಿಡಿದು ಕಟಾವಿನವರೆಗೂ ನೀವು ಗಮನಿಸಿದ್ದಾದ್ರೆ ಆ ರೈತನಲ್ಲಿ ನೀವು ಶುಂಠಿಕೊಳ್ಳೋದು ಬಹಳ ಉತ್ತಮ. ಏನಕ್ಕೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಎಲ್ಲೋ ನಮ್ಮ ಪಕ್ಕದಲ್ಲಿ ಫೋನಲ್ಲಿ ಹೇಳಿದ್ರು, ವಿಡಿಯೋದಲ್ಲಿ ತೋರಿಸಿದ್ರು ಅಂತ ಹೇಳಿ ಆ ರೈತನ ಹತ್ರ ಶುಂಠಿ ತರೋದು ಸ್ವಲ್ಪ ತೊಂದರೆ ಉಂಟು ಮಾಡಬಹುದು. ನೀವೇ ಮೊದಲಿಂದ ಶುಂಠಿ ಬೆಳೆಯ ವಿವಿಧ ಆಯಾಮಗಳು, ಬೆಳವಣಿಗೆ ವಿವಿಧ ಹಂತಗಳನ್ನ ತಾವೇ ನೋಡಿದ್ರೆ ಉತ್ತಮ. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲಾ ರೈತರಿಗೂ ತಿಳಿದಿರೋ ರೀತಿ ಶುಂಠಿಯಲ್ಲಿ ಬರ್ತಕ್ಕಂತ ಮುಖ್ಯವಾದ ರೋಗ ಅಂದ್ರೆ ಕೊಳೆ ರೋಗ. ಕೊಳೆ ರೋಗಗಳಲ್ಲಿ ನಿಮ್ಗೆ ಮೂರ್ನಾಲ್ಕು ರೀತಿ ಕೊಳೆ ರೋಗ ಇದೆ. ಕೆಂಪು ಕೊಳೆ ಅಂತ ಹೇಳ್ತೀವಿ, ಹಸಿರು ಕೊಳೆ ಅಂತ ಹೇಳ್ತೀವಿ, ಬೆಲ್ಲದ ರೋಗ ಅಂತ ಹೇಳ್ತೀವಿ. ಈ ಎಲ್ಲಾ ರೋಗಗಳು ಉದಾಹರಣೆಗೆ ಪಿಟಿಎಂ ಅನ್ನೋ ಶಿಲೀಂಧ್ರದಿಂದ ಬರುತ್ತದೆ, ಫಿಜೇರಿಯಂ ಅನ್ನೋ ಶಿಲೀಂಧ್ರದಿಂದ ಬರುತ್ತೆ, ಮತ್ತೆ ರಾಲ್ಸ್ಟೋನಿಯಾ ಸೊಲ್ನೇಸಿಯರಮ್ ಅನ್ನೋ ಶಿಲೀಂಧ್ರದಿಂದ ಬರ್ತವೆ. ಈ ಶಿಲೀಂಧ್ರಗಳ ಗುಣ ಏನು ಅಂತ ಹೇಳಿದ್ರೆ, ನೀವು ಈ ಎಲ್ಲಾ ಶಿಲೀಂಧ್ರಗಳು ಮಣ್ಣಿನಿಂದ ಬರ್ತವೆ, ಸಾಯಿಲ್ ಬಾರ್ನ್ ಡಿಸೀಸ್ ಅಂತ ಹೇಳ್ತವೆ. ಒಬ್ಬ ರೈತ ಬೆಳಿಬೇಕು ಅಂತ ಹೇಳಿದ್ರೆ ಅವನೇನಾದ್ರೂ ಎಲ್ಲಿ ಈ ಶಿಲೀಂಧ್ರಗಳು ಅಥವಾ ದುಂಡಾಣುಗಳು ಮಣ್ಣಿನಿಂದ ಬಂದಿರ್ತವೋ ಅಲ್ಲಿಂದ ಅವನೇನಾದ್ರೂ ಬಿತ್ತನೆ ತಂದ ಅಂತ ಹೇಳಿದ್ರೆ ಅವನೇ ಆ ರೋಗಗಳನ್ನ ತನ್ನ ಹೊಲಕ್ಕೆ ಆಹ್ವಾನ ಮಾಡದಂಗ ಆಗುತ್ತೆ. ಅದರಿಂದಾಗಿ ತಾವು ಮೊದಲಿಂದ ನೋಡಿದ ಭೂಮಿ ಆದ್ರೆ ತಮಗೆ ಗೊತ್ತಿರುತ್ತದೆ, ಇಲ್ಲಪ್ಪ ಇವೊಂದು ನಾಲ್ಕು ತಿಂಗಳಲ್ಲಿ ಈ ಕೊಳೆ ರೋಗ ಬಂದಿತ್ತು ಅಥವಾ ಆರು ತಿಂಗಳಲ್ಲಿ ಹಸಿರು ಕೊಳೆ ಬಂದಿತ್ತು ಅಂತ ಹೇಳಿದ್ರೆ ಅಂತ ಶುಂಠಿಯನ್ನ ಬಿಟ್ಟು ಒಳ್ಳೆ ಶುಂಠಿಯನ್ನು ತಗೋಬಹುದು. ಅಥವಾ ಕೆಲವೊಂದು ಬಾರಿ ಏನಾಗಿರ್ತದೆ, ಅವನು ಒಂದು ಎಕರೆ ಅಥವಾ ಎರಡು ಎಕರೆಯಲ್ಲಿ ಶುಂಠಿ ಮಾಡಿದ ಅಂದ್ರೆ ಯಾವುದೋ ಒಂದು ಭಾಗದಲ್ಲಿ ಮಾತ್ರ ಕೊಳೆ ಇರ್ತದೆ, ಆ ಭಾಗವನ್ನ ಬಿಟ್ಟು ಉತ್ತಮವಾಗಿದ್ದಂತಹ ಭಾಗದಲ್ಲಿ ನಾವು ಶುಂಠಿ ಆಯ್ಕೆಯನ್ನ ಮಾಡ್ಕೋಬಹುದು. ಅದರಿಂದಾಗಿ ನಾನು ಒತ್ತಿ ಒತ್ತಿ ಹೇಳ್ತಾ ಇರೋ, ಗೊತ್ತಿರೋ ರೈತರಿಂದ ಶುಂಠಿ ಖರೀದಿ ಉತ್ತಮ ಮೊದಲನೇದಾಗಿ. ಎರಡನೇದಾಗಿ ಬಂದ್ರೆ ನಾವು ಸಾಮಾನ್ಯವಾಗಿ ಹೇಳೋದು ಅಡಿಕೆ ತೋಟದಲ್ಲಿ ಅಥವಾ ನೆರಳಿರೋ ಕಡೆ ಬೆಳೆದಿರೋ ಶುಂಠಿಯನ್ನ ಅವಾಯ್ಡ್ ಮಾಡಿ. ಬಯಲಿನಲ್ಲಿ ಬೆಳೆದಿರೋ ಅಂತ ಶುಂಠಿ ಪೂರ್ಣ ಪ್ರಮಾಣದ ಬೆಳವಣಿಗೆಯನ್ನ ಹೊಂದಿರುತ್ತದೆ, ಆ ಪೂರ್ಣ ಪ್ರಮಾಣ ಬೆಳವಣಿಗೆ ಹೊಂದಿ ಪೂರ್ಣ ತಾಕತ್ತಿನಲ್ಲಿ ಇರುವಂತ ಶುಂಠಿ ಆಯ್ಕೆ ಉತ್ತಮ. ಎರಡನೇದು ನೀವು ಯಾವ ತಳಿ ಮಾಡಬೇಕು ಅಂತಿದ್ದೀರಾ. ಉದಾಹರಣೆಗೆ ನೀವು ಒಣ ಶುಂಠಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ತಳಿ ಇದೆ, ಅಥವಾ ನೀವು ಹಸಿ ಶುಂಠಿಯನ್ನೇ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ತಳಿ ಇದೆ, ಅಥವಾ ನಾನು ಈಗಾಗಲೇ ಹೇಳಿದಂಗೆ ಸುಗಂಧ ದ್ರವ್ಯ ಅಥವಾ ಒಲಿಯೋರೆಸಿನ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳಿದ್ರೆ ಅದಕ್ಕೆ ಸುಧಾರಿತ ತಳಿಗಳು ಕೂಡ ಇದಾವೆ. ಅದರಿಂದಾಗಿ ಯಾವ ತಳಿ ಬೇಕು ಅನ್ನೋದು. ಈಗ ಉದಾಹರಣೆಗೆ ಹಿಮಾಚಲ್ ತಳಿ ಅಂತ ಬೆಳೀತಾರೆ, ಹಿಮಾಚಲ್ ತಳಿಯಲ್ಲಿ ನಿಮ್ಗೆ ಇಳುವರಿ ಕಮ್ಮಿ, ಆದರೆ ನಿಮ್ಗೆ ರೋಗ ನಿರೋಧಕ ಶಕ್ತಿ, ಕೊಳೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ. ಇದನ್ನ ಕೆಲ ರೈತರು ಬೇಕು ಅಂತ ಬಯಸಿ ಬೆಳೀತಾರೆ, ಯಾಕೆಂದ್ರೆ ಕೆಲವೊಂದು ಬಾರಿ ಇದಕ್ಕೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಳೆ ಇರುತ್ತೆ ಅಂತ. ಆದ್ರೆ ಬಹಳಷ್ಟು ಶೇಕಡಾ 80% ರೈತರು ರಿಗೋಡಿ ಅನ್ನೋ ತಳಿಯನ್ನ ಹೆಚ್ಚಾಗಿ ಬೆಳೀತಾರೆ. ಇದು ರೈತರ ಭಾಷೆಯಲ್ಲಿ ರಿಗೋಡಿ, ಆದರೆ ಇದರ ನಿಜವಾದ ಹೆಸರು ರಿಯೋ ಡಿ ಜನೈರೋ ಅಂತ. ಯಾಕೆಂದ್ರೆ ಬಹಳಷ್ಟು ಶುಂಠಿಗಳು ಯಾವ ಪ್ರದೇಶದಲ್ಲಿ ಬೆಳೀತಿದ್ರೋ ಆ ಹೆಸರಿನಿಂದ ಕರೆಯಲ್ಪಡ್ತಾ ಇದೆ. ಉದಾಹರಣೆಗೆ ಹಿಮಾಚಲ್ ಇರಬಹುದು, ಮಾರನ್, ಕೃಪಂಪಾಡಿ, ವೈನಾಡ್, ಹಿಮಾಚಲ್, ಹೀಗೆ ಹೆಸರುಗಳ ಮೂಲಕ ಕರಿತಾ ಬರ್ತಾರೆ. ಅದರಿಂದಾಗಿ ನೀವು ಒಣ ಶುಂಠಿ ಬಳಸಿದ್ರೆ ಹಿಮಾಚಲ್ ತಗೋಬಹುದು, ಅಥವಾ ಫ್ರೆಶ್ ಜಿಂಜರ್ ನೀವು ಮಾರಾಟ ಮಾಡೋದಾದ್ರೆ ರಿಗೋಡಿಯನ್ನ ಆಯ್ಕೆ ಮಾಡ್ಕೋಬಹುದು. ರಿಗೋಡಿಯಲ್ಲಿ ಏನಂದ್ರೆ, ಏನಕ್ಕಿಂತ ರೈತರು ರಿಗೋಡಿ ಹೆಚ್ಚಾಗಿ ಬೆಳೀತಾ ಇದಾರೆ ಅಂದ್ರೆ, ರೋಗ ನಿರೋಧಕ ಶಕ್ತಿ ಕೊಳೆಗೆ ಕಮ್ಮಿ ಇದ್ರೂ ಸಹ ಇದುವರೆಗೂ ಅತಿ ಹೆಚ್ಚು ಇಳುವರಿ ಕೊಡ್ತಾ ಇರುವಂತಹ ತಳಿ ರಿಗೋಡಿ ಅಥವಾ ರಿಯೋಡಿ ಜನರು. ಅದರಿಂದಾಗಿ ಯಾವ ತಳಿ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಕೂಡ ಮುಖ್ಯ. ಮೂರನೇದು, ಸಂಪೂರ್ಣವಾಗಿ ಬಲ್ತಿರುವಂತ ಶುಂಠಿಯನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ನೀವು ರೈತರ ಭಾಷೆಯಲ್ಲಿ ಹೇಳೋದಾದ್ರೆ ನಾರಾಗಿರೋ ಶುಂಠಿ ಅಂತ ಹೇಳ್ತೀವಿ, ಅಥವಾ ನೀವು 5 ತಿಂಗಳು 6 ತಿಂಗಳಾಗಿರೋ ಶುಂಠಿ ಬೆಲ್ಲದ ರೀತಿ ನೀವು ಕುಟ್ಟಿದ್ರೆ ಯಾವುದೇ ನಾರಿನಂಶ ಇರಲ್ಲ, ಅಥವಾ 8 ಅಥವಾ 9 ತಿಂಗಳಾಗಿರೋ ಶುಂಠಿ ಬಲಿತ ನಂತರ ನೀವು ಅದು ಬಿತ್ತನೆ ಶುಂಠಿಗೆ ಆಯ್ಕೆ ಮಾಡೋದು ಸೂಕ್ತ. ಅದರಿಂದಾಗಿ ಸಂಪೂರ್ಣವಾಗಿ ಬಲಿತಿರುವಂತ ಶುಂಠಿಯನ್ನ ಆಯ್ಕೆ ಮಾಡಬೇಕು. ಮೂರನೇ ಗಮನಹರಿಸಬೇಕಿರೋ ಅಂಶ ಏನಪ್ಪ ಅಂತ ಹೇಳಿದ್ರೆ, ಕಟಾವು ಮಾಡಿದ ತಕ್ಷಣನೇ ಆ ಶುಂಠಿಯನ್ನ ನಾಟಿಗೆ ಬಳಸೋದು ಸೂಕ್ತ ಅಲ್ಲ. ಸಾಮಾನ್ಯವಾಗಿ ಕಟಾವು ಮಾಡಿದ ನಂತರ 20-30 ದಿನ ತಂಪಾದ ಸ್ಥಳದಲ್ಲಿ ಇಟ್ಟು ಮೊಳಕೆ ಕಾಣಿಸಕ್ ಶುರು ಮಾಡಿದ ನಂತರನೇ ನಾಟಿ ಮಾಡೋದು ವಾಡಿಕೆ. ಬಹಳಷ್ಟು ರೈತರು ಇದನ್ನ ಪಾಲಿಸ್ತಾ ಇದ್ದಾರೆ ಕೂಡ. ಏನಕ್ಕೆ ಅಂತ ಹೇಳಿದ್ರೆ, ಈಗ ರೈತರ ಅಭ್ಯಾಸ ಏನಿದೆ ಅಂತ ಹೇಳಿದ್ರೆ, ಶುಂಠಿ ನಾನು ಬಿತ್ತನೆ ಶುಂಠಿ ತಗೊಂಡೆ ಅಂತ ಹೇಳಿದ್ರೆ ಉತ್ತಮವಾದ ಶುಂಠಿಯನ್ನ ಆಯ್ಕೆ ಮಾಡಿಕೊಂಡು ಆ ಶುಂಠಿಯನ್ನ ಯಾವ ತೂಕಕ್ಕೆ ಬೇಕು ಆ ತೂಕಕ್ಕೆ ಮುರಿದು ಅಥವಾ ಅದನ್ನ ಕಟಾವು ಮಾಡಿಕೊಂಡು ತದನಂತರ ಅದನ್ನ ಔಷಧಿಯಲ್ಲಿ ಬೀಜೋಪಚಾರ ಮಾಡಿ ಚೀಲದಲ್ಲಿ ಕಟ್ಟಿ ಸುಮಾರು 20-25 ದಿವಸ ನೆರಳಲ್ಲಿ ಇಡ್ತಾರೆ. ಯಾವಾಗ ಶುಂಠಿಯಲ್ಲಿ ಮೊಳಕೆ ಕಾಣಕ್ ಶುರು ಆಗುತ್ತೆ ತದನಂತರ ಅದನ್ನ ಭೂಮಿ ಸಿದ್ಧತೆ ಮಾಡಿಕೊಂಡು ಭೂಮಿಗೆ ನಾಟಿ ಮಾಡಕ್ಕೆ ಬಳಸ್ತಾರೆ. ಇದರಿಂದ ಏನ್ ಉಪಯೋಗ ಅಂತ ಹೇಳಿದ್ರೆ, ನಿಮ್ಗೆ ಆ 20-25 ದಿನ ಭೂಮಿಯಲ್ಲಿ ಇರೋದ ಶುಂಠಿ ತಪ್ಪುತ್ತೆ, ಅಲ್ಲಿ ನಿರ್ವಹಣಾ ಕ್ರಮ ತಪ್ಪುತ್ತೆ. ಮೊದಲೇ ಮೊಳಕೆ ಬಂದಿರೋ ಶುಂಠಿ ಹಾಕೋದ್ರಿಂದ ಭೂಮಿಗೆ ನಿಮ್ಗೆ ಬೇಗ ಮೊಳಕೆ ಬಂದು ಬೇಗ ಕಟಾವ್ಗೆ ಬರುವಂತ ಅವಕಾಶ ಇರ್ತದೆ. ಮತ್ತೆ ರೈತರು ಮಾಡತಕ್ಕಂತ ಬಹುಮುಖ್ಯ ತಪ್ಪು ಅಂತ ಹೇಳಿದ್ರೆ, ಬಹಳ ಜನ ಇದನ್ನ ಆಲೂಗಡ್ಡೆಲ್ ಕೂಡ ಮಾಡ್ತಾ ಇದ್ರು. ಏನಂತ ಹೇಳಿದ್ರೆ, ಈ ಕೊನೆ ಅಂಗಮಾರಿ ರೋಗ ನಾನು ಹೇಳಿದಾಗೆ ಕೊನೆ ಅಂಗಮಾರದಲ್ಲಿ ರೋಗದಲ್ಲಿ ಮೊದಲೇನ್ ಮಾಡ್ತಿದ್ರು, ದಪ್ಪ ಆಲೂಗಡ್ಡೆ ತಂದು ಅದನ್ನ 4 ಭಾಗ ಮಾಡಿ ಒಂದೊಂದ್ ಕಣ್ಣು ಎರಡೆರಡು ಕಣ್ಣು ಇರೋದನ್ನ ನಾಟಿ ಮಾಡ್ತಿದ್ರು. ಹೀಗೆ ಕಟ್ಟು ಕತ್ತರಿಸಿ ಮಾಡ್ತಿದ್ದಂತ ಸಂದರ್ಭದಲ್ಲಿ ಏನಾಗ್ತಿತ್ತು, ರೋಗ ಪಸರಿಕೆ ಹೆಚ್ಚಾಗ್ತಿತ್ತು. ನಾವೇನೆ ನಮ್ ಕೈಯಾರೆ ರೋಗಗಳನ್ನ ಬರ್ಸಿ ನಾಟಿ ಮಾಡ್ದಂಗಾಯ್ತು. ಅದರಿಂದಾಗಿ ಈಗ ಆಲೂಗಡ್ಡೆಯಲ್ಲೂ ಏನ್ ಮಾಡಿದ್ದಾರೆ, ಸಣ್ಣ ಸಣ್ಣ ಆಲೂಗಡ್ಡೆಗಳನ್ನ ಉಂಡೆ ಆಕಾರದಲ್ಲೇನೆ ನಾಟಿ ಮಾಡೋ ಪದ್ಧತಿ ಜಾರಿಗೆ ಬಂದಿದೆ. ಶುಂಠಿಯಲ್ಲಿಯೂ ಸಹ ನೀವು ಯಾವ ಗಾತ್ರದ ಶುಂಠಿಯನ್ನ ನೀವು ಉಪಯೋಗಿಸ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಇಳುವರಿ ಕೂಡ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ನಾವು ಸಾಮಾನ್ಯವಾಗಿ ಹೇಳೋದು, ಸುಮಾರು 30-35 ಗ್ರಾಮ್ ಇರೋ ತೂಕ ಇರುವಂತ ಶುಂಠಿ, ಸುಮಾರು 5 ಸೆಂಟಿಮೀಟರ್ ಉದ್ದ ಇರೋವರೆಗೂ ಶುಂಠಿನ ಬಳಸಿ ಅಂತ ಹೇಳ್ತೀವಿ. ಇದಕ್ಕಿಂತ ಹೆಚ್ಚಿಗೆ ಬಳಸಿದಷ್ಟು ಕೂಡ ಉತ್ತಮ. ನಿಮ್ದೇ ಸ್ವಂತ ಶುಂಠಿ ಇದೆ ಅಂತ ಹೇಳಿದ್ರೆ ನೀವು ಇದಕ್ಕಿಂತ ಹೆಚ್ಚಿಗೆ ತೂಕದ ಶುಂಠಿ ಮುರಿಯೋದು ಅವಾಯ್ಡ್ ಮಾಡಿ ಆಗಾಗೆ ಇಟ್ಟರು ಕೂಡ ನಿಮ್ಗೆ ಒಳ್ಳೇದು. ಸುಮಾರು 50-60 ಗ್ರಾಮ್ ಬಳಸ್ತೀವಿ ಅಂದ್ರೆ ತಪ್ಪೇನಿಲ್ಲ, ಆದ್ರೆ ರೈತನಿಗೆ ಸ್ವಲ್ಪ ಬಿತ್ತನೆ ಹೊರೆ ಜಾಸ್ತಿ ಆಗ್ಬೋದು. ಅದರಿಂದಾಗಿ ನಾವು ಏನ್ ಮಾಡ್ಬೇಕಾಗುತ್ತೆ, ಈ ಶುಂಠಿಯನ್ನ ಇಷ್ಟು ಕ್ರಮಗಳನ್ನ ಪಾಲಿಸಿ ನಾವು ಶುಂಠಿ ಆಯ್ಕೆ ಬಹುಮುಖ್ಯವಾಗಿ ಮಾಡಬೇಕಾಗುತ್ತೆ. ಅದರಿಂದಾಗಿ ಎಲ್ಲದಕ್ಕಿಂತ ಬಹುಮುಖ್ಯ ಅಂದ್ರೆ ಕೊಳೆ ಇಲ್ಲದೆ ಇರುವಂತ ಶುಂಠಿ ಆಯ್ಕೆ ಅಥವಾ ಹುಳು ಕೀಟಬಾಧೆ ಇಲ್ಲದೆ ಇರುವಂತ ಶುಂಠಿ ಆಯ್ಕೆ ರೈತನಿಗೆ ಬಹಳ ಬಹಳ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಸರ್, ಬಿತ್ತನೆ ಬೀಜದ ಆಯ್ಕೆಯ ಜೊತೆಗೆ ಅದನ್ನ ಒಂದು ಬೀಜೋಪಚಾರ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಬೀಜೋಪಚಾರವನ್ನ ಶುಂಠಿಲಿ ಮಾಡಬೇಕು ಅಂತೀರಿ? ಬಹಳ ಉತ್ತಮವಾದ ಪ್ರಶ್ನೆ. ಬೀಜೋಪಚಾರ ಶುಂಠಿಯಲ್ಲಿ ಈಗಾಗಲೇ ಸಾಮಾನ್ಯವಾಗಿ ನಮ್ಮೆಲ್ಲ ರೈತರು ಕೂಡ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಏನಕ್ಕೆ ಪಾಲಿಸ್ತಾ ಇದೀವಿ ಅಂತ ಕೆಲ ರೈತರಿಗೆ ಅದರ ಬಗ್ಗೆ ಗಮನ ಇದೆ. ಕೆಲ ರೈತರು ಹೊಸದಾಗಿ ಮಾಡುವಂತ ರೈತರು ಈ ಬೀಜೋಪಚಾರ ಏನ್ ಅವಶ್ಯಕತೆ ಇಲ್ವೇನೋ ಅಂತ ಅನ್ಕೊಂತಾರೆ. ಈಗಾಗಲೇ ನಾನು ಹಿಂದೆ ಹೇಳಿದ್ದೀನಿ, ಈ ಬಿತ್ತನೆ ಶುಂಠಿ ಆಯ್ಕೆ ಸಮಯದಲ್ಲಿ ಏನ್ ಹೇಳಿದ್ದೇನೆ, ಇದು ಕೂಡ ಪುನರಾವರ್ತನೆ ಅಂತ ತಮ್ಗೆ ಅನ್ನಿಸ್ಬೋದು, ಆದ್ರೆ ಬಹುಮುಖ್ಯ ಆಗಿರೋದ್ರಿಂದ ಹೇಳ್ತಾ ಇದ್ದೇನೆ. ನಮ್ಗೆ ಶುಂಠಿಯಲ್ಲಿ 3 ಜಾತಿಯ ಬಾಧೆಗಳು ಬರ್ತವೆ. 3 ಜಾತಿಯ ಬಾಧೆಗಳು ಅಂದ್ರೆ ರೋಗ ಬಾಧೆಗಳಲ್ಲಿ, ಉದಾಹರಣೆಗೆ ಮೊದಲು ಹೇಳಿದೆ ಶಿಲೀಂಧ್ರ ಬಾಧೆ ಬರ್ತದೆ, ಎರಡನೇದು ದುಂಡಾಣು ಬಾಧೆ ಇರ್ತದೆ, ಮೂರನೇದು ಜಂತು ಹುಳುಗಳು ನೆಮಟೋಡ್ ಅಂತ ಹೇಳ್ತೇವೆ. ಇದ್ರ ಮೂರರಲ್ಲೂ ನಿಮ್ಗೆ ಸಾಮಾನ್ಯ ಗುಣ ಕಾಮನ್ ಫ್ಯಾಕ್ಟರ್ ಏನಂತ ಹೇಳಿದ್ರೆ ಮೂರು ಕೂಡ ಮಣ್ಣಿನಿಂದ ಬರುವಂತ ಶಿಲೀಂಧ್ರ, ದುಂಡಾಣು ಮತ್ತು ನೆಮಟೋಡ್ ಜಂತು ಹುಳು ಅಂತ ಹೇಳ್ತೇವೆ. ಉದಾಹರಣೆಗೆ ಫಿಸೇರಿಯಂ ಇರಬಹುದು, ಪೀಥಿಯಂ ಇರಬಹುದು, ಇವೆರಡು ಶಿಲೀಂಧ್ರಗಳು ಮಣ್ಣಿನಲ್ಲೇ ಉಳಿಯುತ್ತೆ ಅಥವಾ ಬೀಜದ ಮೂಲಕ ಪಸರಿಕೆ ಆಗುತ್ತೆ. ಎರಡನೇದು ರಾಲ್ಸ್ಟೋನಿಯಾ ಸೊಲ್ನೇಸಿಯರಮ್, ದುಂಡಾಣು ಸೊರಗು ರೋಗ, ನಮ್ಮ ರೈತರ ಭಾಷೆಯಲ್ಲಿ ಹೇಳುವುದ್ರೆ ಮಹಾಕಾಳಿ ಅಂತ ಹೇಳ್ತಾರೆ, ಹಸುರುಗೊಳೆ ಅಂತ ಹೇಳ್ತಾರೆ. ಈ ರೋಗಗಳನ್ನ ಮತ್ತೆ ಇನ್ನೊಂದು ರೂಟ್ ನೆಮಟೋಡ್ ಅಂತ ಹೇಳ್ತೀವಿ, ಅಂದ್ರೆ ಬೇರು ಜಂತು ಹುಳುಗಳು, ಇದು ಕೂಡ ಮಣ್ಣಿನಿಂದಾನೆ ಬರ್ತದೆ. ನೀವೇನಾದ್ರೂ ಬಿತ್ತನೆ ಬೀಜವನ್ನ ತಮಗೆ ತಿಳಿದೋ ತಿಳಿಯದೆ ಒಬ್ಬ ರೈತನ ಹೊಲದಿಂದ ತಂದಾಗ ಈ 3 ಅಥವಾ ಯಾವ್ದಾದರೂ ಒಂದು ಪ್ಯಾಥೋಜನ್ ನಿಮ್ಗೆ ರೋಗಕಾರಕ ಇರಬಹುದು. ಅದರಿಂದಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ಬೀಜೋಪಚಾರ ಮಾಡೋದು ಬಹಳ ಮುಖ್ಯವಾಗ್ತದೆ. ಇದರ ಜೊತೆಗೆ ಮತ್ತೊಂದು ಶಲ್ಕ ಕೀಟ ಇರಬಹುದು, ಸ್ಕೇಲ್ ಇನ್ಸೆಕ್ಟ್ ಅಂತ ಹೇಳ್ತೀವಿ ಅಥವಾ ವೈರ್ ವರ್ಮ್ ಅಂತ ಹೇಳ್ತೇವೆ, ಈ ಹುಳಗಳು ಕೂಡ ಇರುತ್ತೆ. ಅದರಿಂದಾಗಿ ನಾವು ಬೀಜೋಪಚಾರ ಮಾಡಬೇಕಾದ್ರೆ ಶಿಲೀಂಧ್ರ ನಾಶಕನ ಉಪಯೋಗಿಸ್ಬೇಕು, ದುಂಡಾನು ನಾಶಕನ ಉಪಯೋಗಿಸ್ಬೇಕು ಮತ್ತು ಕೀಟನಾಶಕಗಳನ್ನು ಉಪಯೋಗಿಸ್ಬೇಕು. ಓ, ಹಾಗಾದ್ರೆ ನಾನು ಆರ್ಗ್ಯಾನಿಕ್ ಅಲ್ಲಿ ಮಾಡ್ತಾ ಇದೀನಿ, ಸಾವಯವ ಪದ್ಧತಿಯಲ್ಲಿ ಮಾಡೋರ್ಗೆ ಬೇಳೆ ಏನೋ ಅವಕಾಶನೇ ಇಲ್ವಾ ಅಂತ ರೈತರು ಕೇಳ್ಬೋದು. ಅದರಿಂದಾಗಿ ಮೊದಲು ನಾನು ಸಾವಯವದನ್ನ ಹೇಳ್ತೀನಿ. ಉದಾಹರಣೆಗೆ ಸಾವಯವ ಶುಂಠಿ ಮಾಡುವಂತ ರೈತರು ಅನೇಕ ಜೈವಿಕ ಕೀಟನಾಶಕಗಳಿದಾವೆ. ಉದಾಹರಣೆಗೆ ನೀವು ಟ್ರೈಕೋಡರ್ಮಾ ಅಂತ ಕೇಳಿರ್ತೀರಿ, ಟ್ರೈಕೋಡರ್ಮಾ ವೀರಿಡೆ ಅಥವಾ ಟ್ರೈಕೋಡರ್ಮಾ ಹಾರ್ಸಿಯಾನಮ್, ಮತ್ತೊಂದು ಸೂಡೋಮೊನಾಸ್ ಫ್ಲೋರೆಸೆನ್ಸ್. ಈ ಟ್ರೈಕೋಡರ್ಮಾ ಅನ್ನೋದು ಶಿಲೀಂಧ್ರವಾಗಿದ್ದು ಶಿಲೀಂಧ್ರ ಬರ್ತಕ್ಕಂಥ ರೋಗ, ಉದಾಹರಣೆಗೆ ಫಿಸೇರಿಯಮ್ ಪಿಥಿಯಮ್ ಅನ್ನ ಹತೋಟಿ ಮಾಡುವಂತ ಸಾಮರ್ಥ್ಯ ಹೊಂದಿದೆ. ಸೂಡೋಮೊನಾಸ್ ಫ್ಲೋರೆಸೆನ್ಸ್ ಅನ್ನೋದು ಈ ರಾಲ್ಸ್ಟೋನಿಯಾ ಸೊಲ್ನೇಸಿಯರಮ್ ಏನ್ ಹಸಿರುಗಳೆ ಅಂತ ಹೇಳಿದೆ ಆ ರೋಗವನ್ನ ತಡೆಯುವಂತ ಶಕ್ತಿ ಹೊಂದಿದೆ. ಇದರ ಜೊತೆಗೆ ಜಂತು ಹುಳಕ್ಕೆ ನೀವು ಪೆಸಿಲೋಮೈಸಿಸ್ ಅಂತ ಒಂದು ಜೈವಿಕ ಪೀಡನಾಶಕ ಬರ್ತದೆ. ಈ ಪೀಡನಾಶಕಗಳನ್ನ ನೀವು ನೀರಿನಲ್ಲಿ ಬೆಲ್ಲದ ಇದರೊಂದಿಗೆ ಪಾಕದೊಂದಿಗೆ ಕಲಸಿ ಈ ಬಿತ್ತನೆ ಬೀಜವನ್ನ ಸುಮಾರು 30 ನಿಮಿಷಗಳ ಕಾಲ ಅದ್ದಿ ನೆರಳಿನಲ್ಲಿ ಒಣಗಿಸಿ ತದನಂತರ ಮೊಳಕೆ ಕಾಣಿಸಿದ ಶುರು ಮಾಡಿದ ನಂತರ ತಾವು ನಾಟಿ ಮಾಡಬಹುದು. ಇದನ್ನ ಮಾಡೋ ಪದ್ಧತಿಯಲ್ಲಿ ನೀವು ಸಾವಯವ ಪದ್ಧತಿಯಲ್ಲಿ ಬಳಸಬಹುದು. ಇದರ ಜೊತೆಗೆ ಬೋರ್ಡೋ ಮಿಕ್ಸ್ಚರ್ ಕೂಡ, ಅಂದ್ರೆ ಮೈಲ್ ತುತ್ತ ಬಳಕೆ ನಮ್ಮ ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ನಮ್ಮ ಸಾವಯವ ಕೃಷಿಯಲ್ಲಿ ಬೋರ್ಡೋ ಮಿಕ್ಸ್ಚರ್ನ ಅಲೋ ಮಾಡಿದ್ದಾರೆ, ಅದನ್ನ ಬಳಸಬಹುದು ಅಂತ ಹೇಳಿ. ಅದರಿಂದಾಗಿ ಕೆಲವು ಇದನ್ನ ನಾನು ಜೈವಿಕ ಮಾಡಕ್ಕಾಗಲ್ಲ ಅಂತ ಹೇಳೋರು ಬೋರ್ಡೋ ಮಿಕ್ಸ್ಚರ್ ಕೂಡ ಉಪಯೋಗಿಸಿ ನೀವು ಟ್ರೀಟ್ಮೆಂಟ್ ಮಾಡಬಹುದು. ಇದನ್ನ ಬಿಟ್ರೆ ನಮ್ಮ ಯಾರು ಇಂಟಿಗ್ರೇಟೆಡ್ ಅಥವಾ ಸುಧಾರಿತ ಪದ್ಧತಿಗಳನ್ನು ಅನುಸರಿಸ್ತೀವಿ, ನಾವು ಎಲ್ಲವನ್ನು ರಾಸಾಯನಿಕನ ಉಪಯೋಗಿಸ್ತೀವಿ ಅನ್ನೋ ಅಂತ ರೈತರು, ನಾನು ಹೇಳ್ತಕ್ಕಂತಹ ಕೆಮಿಕಲ್ನ ಬಳಸಿ ತಾವು ಬೀಜೋಪಚಾರ ಮಾಡಿದ್ದೇ ಆದಲ್ಲಿ ನಿಮ್ಗೆ ಈ ಬೀಜದಿಂದ ಬರುವಂತ ರೋಗಗಳನ್ನ ಅವಾಯ್ಡ್ ಮಾಡಬಹುದು. ಅದರಿಂದಾಗಿ ಬೀಜೋಪಚಾರ ನಿಮ್ಗೆ ಬೀಜದಿಂದ ಅಥವಾ ಮಣ್ಣಿನಿಂದ ಬರುವಂತ ರೋಗಗಳನ್ನ ತಡೆಗಟ್ಟಕ್ಕೆ ಇರುವಂತ ಪ್ರಥಮ ಮಾರ್ಗ. ಉದಾಹರಣೆಗೆ ನೀವು ಕಾರ್ಬಂಡೆಸಿಮ್ ಮತ್ತೆ ಮ್ಯಾಂಕೋಜೆಬ್ ಕಾಂಬಿನೇಷನ್ ಬರ್ತದೆ, ಒಂದೇ ಪ್ಯಾಕೆಟ್ ಅಲ್ಲಿ ಶಿಲೀಂಧ್ರ ನಾಶಕ, ಅದನ್ನ 3 ಗ್ರಾಮ್ 1 ಲೀಟರ್ಗೆ, ಅದ್ರ ಜೊತೆಗೆ ಕ್ವಿನಾಲ್ಫಾಸ್ ಅಂತ ಬರ್ತದೆ, ಅದು 2 ಮಿಲಿಲೀಟರ್ 1 ಲೀಟರ್ ನೀರಿಗೆ, ಮತ್ತು ಅದರ ಜೊತೆಗೆ ನಿಮ್ಗೆ ಏನಾದ್ರು ಆ ಭಾಗದಲ್ಲಿ ಹಸಿರುಗಳೆ ಇಲ್ಲ ಇರಬಹುದು ಅನ್ನೋ ಅನುಮಾನ ಇತ್ತು ಅಂತ ಹೇಳಿದ್ರೆ ಸ್ಟೆಪ್ಟೋಸೈಕ್ಲಿನ್ ಅಂತ ಆಂಟಿಬಯೋಟಿಕ್, ಇದನ್ನ 1/2 ಗ್ರಾಮ್ 1 ಲೀಟರ್ ನೀರಿಗೆ. ಈ ಸ್ಟೆಪ್ಟೋಸೈಕ್ಲಿನ್ ಅನ್ನೋದು ಆಂಟಿಬಯೋಟಿಕ್ ಆಗಿರೋದ್ರಿಂದ ಸ್ವಲ್ಪ ಹತೋಟಿಯಲ್ಲಿ ಬಳಸೋದು ಉತ್ತಮ. ಅಥವಾ ಇದರ ಬದಲಾಗಿ ತಾವು ಬ್ಯಾಕ್ಟೀರಿಯಾನಾಶಕ್ ಅರ್ಧ ಗ್ರಾಮ್ ಅನ್ನು ಕೂಡ ಬಳಸಬಹುದು. ಈ ಒಂದು ಮಿಶ್ರಣವನ್ನ ತಯಾರಿಸಿಕೊಂಡು ಬಿತ್ತನೆ ಶುಂಠಿಯನ್ನ ಅದರಲ್ಲಿ 30 ನಿಮಿಷಗಳ ಕಾಲ ಅದ್ದು, ನಂತರ 3-4 ಗಂಟೆ ನೆರಳಿನಲ್ಲಿ ಒಣಗಿಸಿ ತದನಂತರ ನೀವು ಅದನ್ನ ನೆರಳಿನಲ್ಲಿ ಶೇಖರಣೆ ಮಾಡಬಹುದು. ಈ ರೀತಿ ಶೇಖರಣೆ ಮಾಡಿದಾಗ ಸುಮಾರು ಒಂದು 20-25 ದಿವಸ ನೀವು ಈ ರೀತಿ ಶೇಖರಣೆ ಮಾಡಿದಾಗ ಮೊಳಕೆ ಕಾಣಿಸಕ್ ಶುರು ಆಗುತ್ತೆ. ಈಗ ಮೊಳಕೆ ಕಾಣಿಸಕ್ ಶುರುವಾದ ನಂತರ ನೀವು ಅದನ್ನ ನಾಟಿಗೆ ಉಪಯೋಗಿಸಲು ಬಹಳ ಸೂಕ್ತ. ಅದರಿಂದಾಗಿ ಈ ಬೀಜೋಪಚಾರ ಪದ್ಧತಿಗಳನ್ನ ರೈತರು ಉಪಯೋಗಿಸೋದು ಬಹಳ ಸೂಕ್ತ ಅಂತ ಹೇಳಕ್ ಬಯಸ್ತೇನೆ. ಒಳ್ಳೆಯದು ಸರ್. ತಾವು ಇದುವರೆಗೂ ಶುಂಠಿ ಬೆಳೆಯಲ್ಲಿ ಬಿತ್ತನೆ ಬೀಜದ ಆಯ್ಕೆ ಹಾಗೂ ಬೀಜೋಪಚಾರ ಈ ಕುರಿತು ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೂ ಶುಂಠಿ ಬೆಳೆಯಲ್ಲಿ ಬಿತ್ತನೆ ಬೀಜದ ಆಯ್ಕೆ ಹಾಗೂ ಬೀಜೋಪಚಾರ ಈ ಕುರಿತು ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಯಾದ ಡಾಕ್ಟರ್ ಭರತ್ ಕುಮಾರ್ ಎಂಬಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್.ಎಂ. ಮಹೇಶ್. ಈಗ ಕೇಳಿ ಭದ್ರಾವತಿ ತಾಲೂಕು ಅರಳಿಹಳ್ಳಿಯ ಗೋಣಿ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಸಂಪೆಗೊತನಿಯೇ ಬಾನನ್ನ ಸೊಂಪೆ ಗೊತ್ತೆನೆ ಬಾನನ್ನ

ಸ್ವಾಸೆ ಬರಲೆ ಇದುವರೆಗೂ ಭದ್ರಾವತಿ ತಾಲೂಕು ಅರಳಿಹಳ್ಳಿಯ ಗೋಣಿ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಕೊನೆಯದಾಗಿ ಒಂದು ಪರಿಸರ ಗೀತೆ ಕೇಳೋಣ. ಬನ್ನಿ ಮುಂದೆ ಬನ್ನಿ ಪರಿಸರವು ಕೂಗಿದೆ, ಬನ್ನಿ ಬನ್ನಿ ಮುಂದೆ ಬನ್ನಿ ಪರಿಸರವು ಕೂಗಿದೆ, ಜಲಾನಯನ ಕೆಲಸ ನಮ್ಮ ಕೈ